ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ಕಿ ತಾಲೂಕಿನ ಮಿಟ್ಟೆಕಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಅಮರಗೊಂಡಪ್ಪ ಅವರ ಬಯೋಫ್ಲಾಂಕ್ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆ ಅನುಭವಗಳು, ಹವಾಮಾನ ವರದಿ, ಬೇಟೆಧಾರಣೆ, ಅನ್ವರ್ ಗ್ರಾಮದ ಮಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರಿಗೆ ಕೇಳಿ. ಮಸ್ಕಿ ತಾಲೂಕಿನ ಮಿಟ್ಟೆಕಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಅಮರಗುಂಡಪ್ಪ ಅವರ ಬಯೋಫ್ಲಾಂಕ್ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆಯ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಟ್ಟೇಕಲ್ಲೂರು ಗ್ರಾಮದ ಅಮರಗುಂಡಪ್ಪ ಅಂತೇಳಿ, ಇವರು ಪ್ರಗತಿಪರ ರೈತರು, ಸಾಕಷ್ಟು ಪ್ರಶಸ್ತಿಗಳನ್ನು ಕೃಷಿ ಒಳಗೆ ಪಡ್ಕೊಂಡಿದ್ದಾರೆ. ಸಮಗ್ರವಾಗಿ ಕೃಷಿಯನ್ನು ಮಾಡ್ತಕ್ಕಂಥ ಈ ಭಾಗದ ಒಬ್ಬ ಹೆಸರಾಂತ ರೈತರು ಅಂತ ಹೇಳ್ಬೋದು ಅಮರಗುಂಡಪ್ಪ ಅವರು. ಇವರು ಇತ್ತೀಚೆಗೆ ಬಯೋಫ್ಲಾಕ್ ಅಂತೇಳಿ ಒಂದು ಮೀನು ಸಾಕಾಣಿಕೆ ಒಂದು ಪದ್ಧತಿ, ಈ ಒಂದು ಬಯೋಫ್ಲಾಕ್ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಿದ್ದಾರೆ. ಭಾಳಷ್ಟು ಜನ ಇತ್ತೀಚೆಗೆ ಲಿಂಗ್ಸೂರು ಭಾಗದಲ್ಲಿ ಸುಮಾರು ಜನ ಈ ಒಂದು ಬಯೋಫ್ಲಾಕನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರಗುಂಡಪ್ಪ ಅವರು ಹಂಚ್ಕೋತಿದ್ದಾರೆ. ಅಮರಗುಂಡಪ್ಪ ಅವರೇ, ಹೇಳಿ, ಬಯೋಫ್ಲಾಕ್ ಮಾಡ್ಬೇಕಂತೇಳಿ ತಮಗೆ ಯಾಕೆ ಬಂತು? ಮೀನು ಸಾಕಾಣಿಕೆ ಸಾಕಷ್ಟು, ತಮ್ಮದು ತೋಟ ಇದೆ, ನೀರಿದೆ, ಎಲ್ಲ ಇದೆ, ಕೆರೆಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ಬೋದು, ಆದರೆ ಬಯೋಫ್ಲಾಕಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ತಮಗೆ ತಲೆಯೊಳಗೆ ಬಂತು? ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ಈಗ ಬಯೋಫ್ಲಾಕ್ ಮಾಡ್ಬೇಕಂತ ನಮ್ಗೆ ಯಾಕೆ ಬಂತು ಅಂದ್ರೆ, ಇದು ಭೂಮಿ ಒಂದು 6-7 ಗುಂಟಿ ಹೊಲ, ಇದರಲ್ಲಿ 4 ಟ್ಯಾಂಕ್ಗಳು ಮಾಡಿಕೊಂಡು ನಾವು ಕನಿಷ್ಠ 1.5 ಲಕ್ಷ ಲೀಟರ್ ಹಿಡಿಯಂಥವು 4 ಟ್ಯಾಂಕ್ ಮಾಡಿವೆ, 10 ಮೀಟರ್ ವ್ಯಾಸವು. ಈ ರೀತಿಯಾಗಿ ಇದರಲ್ಲಿ ಸಾಕೋದ್ರಿಂದ ಮೀನು ಬೆಳವಣಿಗೆನೂ ದೌಡ್ ಬರ್ತಾವೆ. ಆ ನಂತರ ನಮ್ಗೆ ಫುಡ್ ಫೀಡಿಂದನೂ ಭಾಳ ಕಡಿಮೆ ಇದರಲ್ಲಿ ಖರ್ಚಾಗುತ್ತೆ. ಆ ರೀತಿಯಾಗಿ ಆಮೇಲೆ ನಾವು ಬೇರೆ ಬೇರೆ ತಳಿ ಮೀನುಗಳನ್ನು ಬಿಡ್ಬೋದನ್ನ ಒಂದು ಈಗ ಇದರಲ್ಲಿ ಆದ್ರೆ ನಾವು ಈ ಮರಳ ಇಂಥವು ಯಾವ ಇವು ಬಿಡೋಕ್ಕಾಗಲ್ಲ. ಹಿಂಗಾಗಿ ನಾವು ಮರಳಂತೇಳಿ ಈ ವಿಯೆಟ್ನಾಂ ಮರಳಂತೇಳಿ ಈ ಒಂದು ತಳಿ ಬಿಡೋದ್ರಿಂದ ಹಿಂಗಾಗಿ ನಾವು ಬಯೋಫ್ರಾಕ್ಗೆ ಬಂದ್ವಿ. ಹೇಗೆ ಇದ್ರ ಬಗ್ಗೆ ಮೊದಲು ನಿಮಗೆ ಹೇಗೆ ಸಾಕಾಣಿಕೆ ಮಾಡಬೇಕು ಏನು ಇದ್ರದ್ದೆಲ್ಲ ಬೇಕಂದ್ರೆ ಹೊಸದಾಗಿ ಯಾವುದೋ ಪದ್ಧತಿ ಹೋಗ್ಬೇಕು, ನಮಗೆ ಅದಕ್ಕೆ ಸಂಪೂರ್ಣ ಜ್ಞಾನ ಬೇಕಾಗತ್ತೆ. ಈ ಬಯೋಫ್ರಾಕ್ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು ತಮಗೆ ಹೇಗೆ ಮಾಹಿತಿನ ಪಡ್ಕೊಂಡ್ರೆ ಹೇಗೆ ಇದ್ರ ಬಗ್ಗೆ ತರಬೇತಿ, ಯಾಕಂದ್ರೆ ಸ್ಕಿಲ್ಡ್ ವರ್ಕರ್ ಬೇಕು ಅದಕ್ಕೆ, ಹೇಗೆ ಅದನ್ನು ಸ್ಟಾರ್ಟ್ ಮಾಡಿರ್ತಾವ? ಹೇಗಂದ್ರೆ ಈಗ ನಾವು ಇದರಲ್ಲಿ ಯೂಟ್ಯೂಬ್ರಲ್ಲಿ ನೋಡ್ಲಿಕ್ಕಾಗಿ ಈ ರೀತಿ ಬಯೋಫ್ರಾಕ್ ಪದ್ಧತಿಯಲ್ಲಿ ಆಮೇಲೆ ಇದು ಕೇಂದ್ರ ಸರ್ಕಾರದ ಯೋಜನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಐತೆ ಅನ್ನೋದು ಗೊತ್ತಾಗಿ ನಾವು ಬೆಂಗಳೂರು ಡೈರೆಕ್ಟರ್ ಆಫೀಸ್ಗೆ ಬಿಟ್ಟಾದ್ವಿ. ಅವರು ಡೈರೆಕ್ಟರ್ ಎಲ್ಲ ಒಳ್ಳೇದು ಮಾಡ್ರಿ ಅಂತಂದ್ರು. ಆಮೇಲೆ ಕೆಲವು ಹೆಬ್ಬಾಳ ಸಂಶೋಧನಾ ಕೇಂದ್ರದಲ್ಲಿ ಕೆಲವು ಪ್ರೊಫೆಸರ್ನ ಭೇಟಿಯಾಗಿ ಆನಂತರ ಇಲ್ಲಿ ಸಮೀಪ ಆದಂಥ ಬಿಜಾಪುರದಲ್ಲಿಯೂ ಕೂಡ ಅಲ್ಲಿ ಭೂತ್ನಾಳಕೆರೆಯ ಅಲ್ಲಿ ಒಂದು ಸಂಶೋಧಕರನ್ನ ಎಲ್ಲ ಭೇಟಿಯಾಗಿ ಬಯೋಫ್ಲಾಕ್ನಲ್ಲಿ ಮಾಡೋದು ಉತ್ತಮ ಅಂತ ಹೇಳಿದ ಮೇಲೆ ನಾವು ಇದರನ್ನು ಮುಂದುವರಿದ್ವಿ. ಬಯೋಫ್ಲಾಕ್ ಹೇಗೆ ಈಗ ಒಂದು 7 ಗುಂಟೆ ಜಾಗದಲ್ಲಿ ಎಷ್ಟು ಟ್ಯಾಂಕ್ಗಳನ್ನು ಮಾಡಿದಿರಿ, ಒಂದು ಟ್ಯಾಂಕಿಗೆ ಎಷ್ಟೆಷ್ಟು ಮೀನು ಮರಿಗಳನ್ನು ಬಿಟ್ಟಿದ್ದೀರಿ, ಮರಳ ಅಂತೇಳಿ ತಳಿಯನ್ನು ಎಷ್ಟೆಷ್ಟು ಬಿಟ್ಟಿದ್ದೀರಿ, ಹೇಗೆ ಸ್ವಲ್ಪ ಹೇಳಿ. ಈಗ ನಾವು ಒಂದೊಂದು 10 ಮೀಟರ್ ವ್ಯಾಸದ ಈ ಟ್ಯಾಂಕ್ನಲ್ಲಿ 2,000 3 ಟ್ಯಾಂಕ್ನಲ್ಲಿ ಬಿಟ್ಟಿವಿ. ಒಂದು ಟ್ಯಾಂಕ್ನಲ್ಲಿ ಮೀನದ ಮರಿಗಳು ಕಡಿಮೆ ಇರೋದ್ರಿಂದ ಅದು ಸಣ್ಣದಿರೋದ್ರಿಂದ 2,500 ಒಟ್ಟ 8,500 ಮೀನ ನಾವು ಬಿಟ್ಟಿವಿ. ಈಗ 4 ಟ್ಯಾಂಕ್ಗಳನ್ನು 7 ಗುಂಟೆ ಜಾಗದಲ್ಲಿ ಮಾಡಿದಿರಿ, 10 ಮೀಟರ್ ವ್ಯಾಸದ 4 ಟ್ಯಾಂಕ್ಗಳು, ಯಾವ ತಳಿ ಮೀನ ಬಿಟ್ಟಿದ್ದೀರಿ, ಒಂದು ಟ್ಯಾಂಕನ್ನು ಯಾವ ರೀತಿ ಅದನ್ನು ತಯಾರು ಮಾಡ್ಕೋಬೇಕು, ಟ್ಯಾಂಕಿಗೆ ಏನೇನು ಮಟೀರಿಯಲ್ ಹಾಕಿ ತಯಾರು ಮಾಡ್ಕೋಬೇಕಾಗತ್ತೆ? ನಾವು ಈ ಬಯೋಫ್ಲಾಕ್ ಪದ್ಧತಿಯಲ್ಲಿ ಅದು ಜವಾರಿ ಮರಳ ಬಿಟ್ಟಿದ್ನಂದ್ರೆ ಬಯೋಫ್ಲಾಕ್ ಇವೆಲ್ಲವೂ ಮಾಡ್ಬೋದಾಗಿತ್ತು. ನಮಗೆ 24 ಗಂಟೆ ಕರೆಂಟ್ ಇಲ್ಲದ ಕಾರಣಕ್ಕೆ ನಾವು ವಿಯೆಟ್ನಾಂ ಮರಳು ಅಂತೇಳಿ ಹೈಬ್ರಿಡ್ ತಿಳಿ ಮೀನ ಬಿಟ್ಟಿವಿ. ಕೆಲವೆಲ್ಲ ಸಂಶೋಧಕರನ್ನ ಎಲ್ಲ ನಾವು ಹೊಸ್ತಾಗಿ ಮಾಡೋದ್ರಿಂದ ಇದೇ ವಿಯೆಟ್ನಾಂ ಮರಳು ಅಂದರೆ ಇದು ಸ್ವಲ್ಪ ಆರ್ಡಿನರಿ ಟೈಪ್ ಇರುತ್ತೆ. ಇದಕ್ಕೆ ಇದು ಆಕ್ಸಿಜನ್ ಅನ್ನು ಬೇಕಾಗಿಲ್ಲ ಲೆಕ್ಕ ಇದರಲ್ಲಿ ನಾವು ಎಲ್ಲ ಸಂಶೋಧಕರನ್ನ ಭೇಟಿಯಾಗಿ ಅವ್ರನ್ನೆಲ್ಲ ಕೇಳ್ಕೊಂಡು ಈ ರೀತಿಯಾಗಿ ಬಿಟ್ಟರು ಒಳ್ಳೇದು ಅನ್ನೋದಕ್ಕೆ ನಾವು ವಿಯೆಟ್ನಾಂ ಮರಳ ಮೀನನ್ನು ಈಗ ನಮ್ಮ ಇದರಲ್ಲಿ ಬಿಟ್ಟಿವಿ ನಮ್ಮ ಟ್ಯಾಂಕ್ನಲ್ಲಿ. ಹೇಗೆ ವಿಯೆಟ್ನಾಂ ಮರಳ ತಳಿ ಎಲ್ಲಿಂದ ತಂದ್ರಿ ಮರಿಗಳನ್ನು, ಹೇಗೆ ಬಿತ್ತು ತಮಗೆ ಮರಿ ಇಲ್ಲಿಗೆ ತಂದು ಮುಟ್ಟಿಸಲಿಕ್ಕೆಲ್ಲ? ಈ ವಿಯೆಟ್ನಾಂ ಮರಳು ಅಂದರೆ ಇದು ಕನಕಪುರದ ಹತ್ರ ತರ್ಲಗಟ್ಟಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ರು ಚಂದ್ರ ಅಂತೇಳಿ ಅವನು ಹೆಣ್ಣು ಗಂಡು ಮೀನುಗಳಿದೆ ಮರಳ ವಿಯೆಟ್ನಾಂ ಮರಳ ಮೀನುಗಳನ್ನು ತಗೊಂಬಂದು ಅಲ್ಲಿ ಅವನು ಬೀಜೋತ್ಪಾದನೆ ಮಾಡೋದಕ್ಕೆ ಅವನ್ನೆಲ್ಲ ಅಲ್ಲೇ ನಾವು ನೋಡಿ ಅವನು ಅದಕ್ಕೆ 2 ಸಲ ಹೋಗಿ ಬಂದು ನೋಡಿದಾಗ ಅದು ನಮಗೆ ಒಳ್ಳೆ ತಳಿ ಅಂತ ಅನಿಸ್ತೆ ಅಂದಾಗ ಹಿಂಗಾಗಿ ನಾವು ಸುಮಾರು 3 ಇಂಚ್ ಉದ್ದ ಅವ್ರು ಕೊಟ್ಟಂಥದ್ದು 6 ರಿಂದ 7 ಗ್ರಾಮ್ ಇತ್ತು ಅವ್ರು ಕೊಡಾಗ ನಮಗೆ 15 ರೂಪಾಯಿಗೆ ಒಂದು ತಾವೇ ತಂದು ನಮ್ಮ ಫಾರ್ಮ್ನಲ್ಲಿ ಬಿಟ್ಟೋಗ್ಯಾರ ಅವರು. ಈಗ ಏನು ಟ್ಯಾಂಕ್ 10 ಮೀಟರ್ ವ್ಯಾಸದ ಟ್ಯಾಂಕ್ಗಳನ್ನು ಮಾಡಿದಿರಿ, ಹೇಗೆ ಆ ಟ್ಯಾಂಕ್ಗಳಿಗೆಲ್ಲ ಸಿಮೆಂಟ್ ಬೆಡ್ ಹಾಕಿ ಎಲ್ಲ ಕಾಂಕ್ರೀಟ್ ಮುಖಾಂತರ ಮಾಡಿದಿರಿ, ಹೇಗೆ ಅದಕ್ಕೆ ಕನ್ಸ್ಟ್ರಕ್ಷನ್ ಆಗಿವೆ ಟ್ಯಾಂಕ್ಗಳು? ಇಲ್ಲ ನಾವು ಮೊದಲು ಭೂಮಿಯಲ್ಲಿ ಒಂದು 2 ಫೀಟ್ ಆಳವಾಗಿ ತೆಗೆದು ಸುಮಾರು 24 ಇವನ್ ಹಾಕೊಂಡಿವಿ ಪೈಪ್ಗಳು. ಆ ಪೈಪ್ಗೆ ಜಾಲರಿ ಹಾಕಿ ಆ ನಂತರ ಪಟ್ಟಿಗಳು 3 ಹಂತದಲ್ಲಿ ಹಾಕೊಂಡು ಎಲ್ಲ ಸಾರ್ಡರ್ ಮಾಡಿ ಕೆಳಗೆ ನಾವು ಕಾಂಕ್ರೀಟ್ ಹಾಕಿಲ್ಲ. ಈಗ ಅಲ್ಲಿಂದ ಕಟ್ಟಿವಿ ಇದರಲ್ಲೇ ಅಲೋ ಬ್ರಿಗ್ಸ್ಲೇ ಕಟ್ಟಡ ಮಾಡ್ಕೊಂಡಿವಿ. ಆನಂತರ ಬುಡಕ್ಕೆ ನಾವೇನು ಕಾಂಕ್ರೀಟ್ ಹಾಕಿಲ್ಲ, ಅದಕ್ಕೆ ತಾಡ್ಪಲ್ ಹಾಕಿ ನೀರು ನಿಂದ್ರಿಸಿವಿ. ಸುತ್ತಲೂ ತಾಡ್ಪಲ್ ಹಾಕಿ ಕೆರೆಗತ್ತೆ ಮಾಡಬೇಕು, ಸೈಡ್ ಎಲ್ಲ ಹೇಗೆ ವೈರಿಂಗ್ ಫೆನ್ಸಿಂಗ್ ಅದು ಮಾಡ್ಕೊಂಡ್ರೆ ಹೇಗೆ? ರೌಂಡ್ ಜಾಲಿನ ಇವು ಪೈಪ್ ಏನು ಹಾಕಿದ್ವಿ ಪೈಪ್ಗೆ ಅಟ್ಯಾಚ್ ಹಾಕಿ ಜಾಲ್ರಿ ಪಟ್ಟಿಗಳು ಹಾಕಿ ವೆಲ್ಡಿಂಗ್ ಮಾಡಿ ಅದೆಲ್ಲ ರೌಂಡ್ ಶೇಪ್ ಹಾಕಿ ಆ ರೌಂಡ್ ಶೇಪ್ಗೆ ನಾವು ತಾಡ್ಪಲ್ ಮೇಲ್ಗಡೆ ತಾಡ್ಪಲ್ ಹಾಕಿ ಭೂಮಿಯಿಂದ ಎತ್ತರಕ್ಕೆ 4 ಫೀಟ್ ಹೈಟ್ನಲ್ಲಿ ನಾವು ಇದನ್ನು ಮಾಡ್ಕೊಂಡ್ವಿ. ಒಂದು ಟ್ಯಾಂಕ್ 10 ಮೀಟರ್ ವ್ಯಾಸದಾಗಬೇಕಾದ್ರೆ ಎಷ್ಟು ಖರ್ಚು ಬಂತು ತಮಗೆ? ಸುಮಾರು 3 ಲಕ್ಷ ಬಂದಿರ್ಬೋದು ಅಂತ ನಮಗೆ ಅನಿಸ್ತೈತಿ. ಯಾಕಂದ್ರೆ ನಾ ಇದರಲ್ಲಿ 2 HP 4 ಮೋಟ್ರ್ ಕುಂದಿರಿಸ್ಕೊಂಡಿವಿ ಆಕ್ಸಿಜನ್ ಸಲುವಾಗಿ. 2 ಮೋಟ್ರ್ ಒಂದು ಸಲಕ್ಕೆ 8 ತಾಸಿಗೆ ಒಂದು ಸಲ ಚೇಂಜ್ ಮಾಡ್ತೀವಿ 2 ತಾಸಿಗೆ. ಈ ರೀತಿಯಾಗಿ ನಾವು ಅದಕ್ಕೆ ಸುಮಾರು 3-3.5 ಲಕ್ಷ ಬಂದಿರ್ಬೇಕು ನೋಡ್ರಿ ಒಂದೊಂದು ಟ್ಯಾಂಕಿಗೆ. ಹೇಗೆ ಇದನ್ನ ಬಯೋಫ್ಲಾಕ್ ಅಲ್ಲಿ ಸುತ್ತೆಲ್ಲ ಇದಕ್ಕೆ ಬಿಸಿಲು ಬರಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡ್ಬೇಕಾ, ಶೇಡ್ ನೆಟ್ಟದು ಎಲ್ಲ ಮಾಡ್ಕೊಂಡಿರಿ ಹೇಗೆ? ಎಲ್ಲ ನಾವು ಸುತ್ತ ಫಿನಿಶಿಂಗ್ ಹಾಕೊಂಡು ಆಮೇಲೆ ಅವೆಲ್ಲ ಈ ಶೇಡ್ ನೆಟ್ ಹಾಕೊಂಡು ಆ ನಂತರ ಅವಕ್ಕೆಲ್ಲ ನಾವು ಮ್ಯಾಲೇನು ಶೇಡ್ ನೆಟ್ ಹಾಕಿ ಅದಕ್ಕೆಲ್ಲ ಪೈಪ್ಗಳು ಹಾಕೊಂಡು ಅವಕ್ಕೆಲ್ಲ ಅಗ್ದಿ ತಾಡ್ಪಲ್ಲು ಇಳಲಾರ ಇದಾಗಲಾರ್ದಂಗೆ ವೈರ್ಗಳು ಹಾಕ್ಕೊಂಡು ಅಗ್ದಿ ನೈಸ್ ಆಗಿ ನಾವು ಶೇಡ್ ನೆಟ್ ಹಾಕೊಂಡ್ವಿ, ಮ್ಯಾಲೇನ ಹಾಕೊಂಡು ಸುತ್ತ ಇದು ಹಾಕಿದ್ವಿ, ಒಂದ ಕಡೆ ಅಷ್ಟೇ ಬಾಕ್ಲ ಮಾಡ್ಕೊಂಡ್ವಿ, ಉಳ್ದಂತೆ ಬಹಳ ಸೇಫ್ಟಿ ಆಗಿರ್ತಾವ. ಎಲ್ಲಾ ಟ್ಯಾಂಕ್ ಸಿದ್ಧತೆ ಆದ್ಮೇಲೆ ನೀರನ್ನ ತುಂಬಿಸಿದ ಮೇಲೆ ತಾವು ಮರಿಗಳನ್ನ ತಂದ ಬಿಟ್ರಿ, ಮರಿಗಳನ್ನ ತಂದ ಬಿಟ್ಟ ಮೇಲೆ ಯಾವ ರೀತಿ ಇದಕ್ಕೆ ಹಂತ ಹಂತವಾಗಿ ಪ್ರತಿನಿತ್ಯ ಆಹಾರ ಕೊಡೋದು, ನೀರ್ ಬದಲಾವಣೆ ಮಾಡೋದು, ಮತ್ತೆ ಟ್ಯಾಂಕ್ ಗಳನ್ನ ಕ್ಲೀನ್ ಮಾಡೋದು, ಯಾಕಂದ್ರೆ ಮಲಮೂತ್ರ ವಿಸರ್ಜನೆ ಮಾಡ್ತಿರ್ತಾವ ಮೀನುಗಳು, ಅದಕ್ಕೆಲ್ಲ ಹೇಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರಿ? ಈಗ ಮೊದಲು ನಾವು ಫಸ್ಟ್ ಗೆ ನೀರ್ ಬಿಟ್ಕೊಂಡು ಇದ್ರ ಮಾಡಿ ಮೀನಾ ಬಿಟ್ಟಿವಿ. ಮೀನಾ ಬಿಟ್ಟ ಮ್ಯಾಕ ಮೊದಲೆಲ್ಲ ಮರಿಗಳು ಸಣ್ಣವ್ರಾಗ ನಮ್ಗೇನಂತ ಗಲೀಜ್ ಅನ್ಸಲಿಲ್ಲ. ಅವಾಗ 8 ದಿನಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಹಿಂಗೆ ನಾವು ಸ್ವಚ್ಛ ಮಾಡ್ತಿದ್ವಿ. ಅವಾಗ ಆಗಲೇ ನೀರು ಸ್ವಲ್ಪ ಗಲೀಜಾದ ತಕ್ಷಣಕ್ಕೆ ನೀರು ಬಿಟ್ಟು ಅದನ್ನೆಲ್ಲ ಇದಾಕಿ ಬ್ರಷ್ ಹಾಕಿ ತೊಳೆದು ಎಲ್ಲ ಇದನ್ನ ಮಾಡ್ತಿದ್ವಿ. ಈಗ 2 ತಿಂಗಳಿಂದ ಮೀನುಗಳು ಯಾವಾಗ 200 ಗ್ರಾಂ ಬಂದು ಅವಾಗಲಿಂದ ಮಲ ವಿಸರ್ಜನೆ ಜಾಸ್ತಿ ಆಗಿ ಮೀನೆಲ್ಲ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮದಿಂದ ಸ್ವಲ್ಪ ವಲಸ ಆಗೋದಕ್ಕೆ ಈಗಾಗಲೇ ನಾವು 3 ದಿನಕ್ಕೆ 4 ದಿನಕ್ಕೆ ಒಂದ್ಸಲ ನೀರು ಚೇಂಜ್ ಮಾಡ್ತೀವಿ, 8 ದಿನಕ್ಕೆ ಒಂದ್ಸಲ ಎಲ್ಲ ಸ್ವಚ್ಛಾಗಿ ತೊಳಿತೀವಿ. ಅಂದ್ರೆ ಆ ತೊಳಿತಿರ್ತದ ಸಂದರ್ಭದಲ್ಲಿ ಮೀನುಗಳು ನೀರಲ್ಲೇ ಇರ್ತಾವ, ಸ್ವಲ್ಪ ನೀರ್ ಬಿಟ್ಟಿರ್ತಾವ? ನೀರಲ್ಲೇ ಮೀನುಗಳು ಇರ್ತಾವ. ಅದಕ್ಕೇನ 2 ತಾಸು 3 ತಾಸು ಮರಳಕ ಏನ್ ನೀರ್ ಇರಲಿಲ್ಲ ಅಂದ್ರೂ ಏನಾಗಿಲ್ಲ, ನಾವೆಲ್ಲ ಸ್ವಚ್ಛಾಗಿ ಅಲ್ಲಿ ಏನಿಲ್ಲ. ಈಗ ನಾವು ಇದಕ್ಕ ಯಾವ ರೀತಿ ಮಾಡಿವಿ ಅಂದ್ರ ಈ ನೆಲದಲ್ಲಿ ಒಲ್ಲೇಗ ಕಡೆ ಸುತ್ತ ದಂಡಿಗೆ 0 ಲೆವೆಲ್ಲಲ್ಲಿದೆ, ಕೆಳಗೆ ಹೋಗ್ತಾ ಹೋಗ್ತಾ ಡೌನ್ 1.5 ಫೀಟ್ ಡೌನ್ ಅಲ್ಲಿದೆ. ನಾವು ನೀರುಗಳು ಮತ್ತೆ ಆಮೇಲೆ ಅದಕ್ಕೆ ಔಟ್ಲೆಟ್ ಕೊಟ್ಟಿವಿ. ಔಟ್ಲೆಟ್ಲಿಂದ ಅದೆಲ್ಲ ಗಲೀಜ್ ನೀರೆಲ್ಲ ನಾವು ಒಂದು ಬಯೋಡೈಜೆಸ್ಟ್ ಮಾಡಿವಿ. ಆ ಬಯೋಡೈಜೆಸ್ಟ್ಗೆ ಶೇಖರಣೆ ಆಗುತ್ತೆ. ಅಲ್ಲಿಂದ ನಾವು ಬಯೋಡೈಜೆಸ್ಟ್ನಿಂದ ನಾವು ಒಂದು ಮೋಟರ್ ಹಚ್ಚಿ ನಮ್ಮ ಹೊಲಗಳಿಗೆಲ್ಲ ಆಗ್ತದೆ. ಈಗ ಇಲ್ಲಿ ತಾವು ಹೊಸ ತಳಿ ಮೀನು ಇರೋದ್ರಿಂದ ಇದಕ್ಕೆ ಆಹಾರ ಕೊಡಬೇಕಾಗತ್ತೆ. ಯಾವ ರೀತಿ ಆಹಾರ ಕೊಡ್ತೀರಿ? ಹೇಗೆ ನೀವೇ ತಯಾರು ಮಾಡ್ಕೋತೀರಾ, ತರಿಸ್ತೀರಾ? ಹೇಗೆ ಆಹಾರ ಪದ್ಧತಿ ಇದಕ್ಕೆ? ಇದಕ್ಕೆ ಆಹಾರ ಪದ್ಧತಿ ಅಂದ್ರೆ ಮೊದಲು ಅಲ್ಲಿ ಮೀನ ತಯಾರು ಮಾಡಿದಾಗ ಯಾವ ಕಂಪನಿ ಆಹಾರ ಕೊಟ್ಟಿರ್ತಾರೋ ಅದೇ ಕಂಪನಿ ಆಹಾರನೇ ಹಾಕ್ಬೇಕಂತ ನಮ್ಗೆ ಮೀನು ಕೊಟ್ಟಂತ ಅವರು ಹೇಳಿದ್ರು. ಈ ಫೀಡ್ ನಾವು ಆಂಧ್ರ ಪ್ರದೇಶ ಕಮದ ಭೀಮಾವರಂಲಿಂದ ನಾವು ಫೀಡ್ ತರಿಸ್ತೀವಿ. ಅಲ್ಲೇ ನಮಗೆ 96 ರೂಪಾಯಿ ಕೆಜಿ ಅಲ್ಲೇ ಹಾಕ್ತಾರೆ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಒಂದು 5 ರೂಪಾಯಿ 92 ರೂಪಾಯಿ ಬೀಳುತ್ತೆ ನಮಗೆ ಇಲ್ಲಿ ಬರೋದರಲ್ಲಿ. ಈಗ ಅದನ್ನು ನಾವು ಒಂದು ದಿವಸಕ್ಕೆ ಮೊದಲು ಸಣ್ಣವರಾಗ 100 ಗ್ರಾಮು ಹಿಂಗೆ 200 ಗ್ರಾಮು ಹಾಕ್ಯಂತ ಬಂದಿವಿ. ಒಂದೊಂದು ಸಲಕ್ಕೆ ನಮ್ಮ 3 ಸಲ ನಾವು ಮೊದಲು ಸಣ್ಣವರಾಗ 4 ಸಲ ಕೊಟ್ಟಿವಿ. 2 mm ಫೀಡ್ ಹಾಕ್ತಿದ್ವಿ ನಾವು. ಈಗಾಗಲೇ ದೊಡ್ಡ ಆಗೋದಕ್ಕೆ ಈಗಾಗಲೇ 3 mm ಹಾಕಿವಿ. ಈಗಾಗಲೇ ಮೊನ್ನೆ ಈಗ ರೀಸೆಂಟ್ಲಿ 4 mm ತರಿಸ್ತೀವಿ. ಈಗೆಲ್ಲ 3 ಸಲ ನಾವು ಫೀಡ್ ಕೊಡ್ತೀವಿ. ಮುಂಜಾನೆ 8:00 ಮಧ್ಯಾಹ್ನ 1:00 to 2:00 ಆಮೇಲೆ 5:00 to 5:30 ಈ ರೀತಿ 3 ಸಲ ನಾವು ಫೀಡ್ ಕೊಡ್ತೀವಿ. ಅಂದ್ರೆ ರೆಡಿಮೇಡ್ ಮುರೆಲ್ಲಾ ಫಿಶ್ ಫೀಡ್ ಅಂತೇಳಿ ಇದನ್ನ ಸುಮಾರು 96 ರೂಪಾಯಿ ಕೆಜಿ ಹಂಗೆ ನಿಮ್ಗೆ ಸಿಗ್ತದೆ. ಇದನ್ನ ತಂದು 3 ಹೊತ್ತು 1-2 ಸಾವಿರ ಮರಿಗಳಿಗೆ ಇದನ್ನ ಹೇಗೆ ಪ್ರತಿ ತಿಂಗಳಿಗೆ ಅಥವಾ ವಾರ ವಾರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕಾ ಒಂದು ಟ್ಯಾಂಕಿಗೆ ಪ್ರತಿ ಒಂದು ಫೀಡ್ ಅನ್ನು 3 ಸಲ ಹಾಕೋದಕ್ಕೆ? ಇಲ್ಲ, ಇದನ್ನ ನಾವು ಯಾವ ರೀತಿ ಅಂದ್ರೆ ಆಗಲೇ ನಾವು ಹಾಕಿದ ಒಂದು 20 ನಿಮಿಷದಲ್ಲಿ ಮೀನುಗಳು ತಿಂದು ಬಿಡ್ತಾವ. ಒಂದು ಬಹಳ ಆಯ್ತು ತಿಂದು ಒಳಗೆ ಹೋಗ್ಬಿಡ್ತಾವ. ಆಗಲೇ ಇನ್ನ ಮೀನ ಎಲ್ಲ ತಿಂದು ಅಂದ್ರೆ ಮತ್ತೊಂದು 100-200 ಗ್ರಾಮ್ ಹಾಕ್ತೀವಿ. 20-25 ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತಾವ. ಯಾವಾಗ ಸ್ವಲ್ಪ ಉಳಿತು ಅಂದ್ರೆ ಅವಾಗ ನಾವು ಹೊಟ್ಟೆ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ. ಅಂದಾಜು ಈಗ ಪ್ರತಿನಿತ್ಯ ತಮ್ಮದು ಒಂದೊಂದು ಟ್ಯಾಂಕಿಗೆ 2,000 ಮರಿಗಳನ್ನ ಬಿಟ್ಟಿರಿ, ಪ್ರತಿನಿತ್ಯ ಎಷ್ಟು ಫೀಡ್ ಹೋಗುತ್ತೆ ಟೋಟಲ್ ಆಗಿ ಒಂದು ದಿವಸಕ್ಕೆ ಎಷ್ಟು ಫೀಡ್ ಹೋಗುತ್ತೆ ಒಟ್ಟು? ಈಗ ನಮ್ಗೆ ಸುಮಾರು 13-14 ಕೆಜಿ ಫೀಡ್ ಹೋಗುತ್ತೆ. ಬೆಳಗ್ಗೆ ಸ್ವಲ್ಪ ಮೀನು ಕಡಿಮೆ ತಿಂತಾವ, ಆನಂತರ ಮಧ್ಯಾಹ್ನ ಸಾಯಂಕಾಲ ಜಾಸ್ತಿ ತಿಂತಾವ. ಮೊದಲು ಒಂದೊಂದು ಟ್ಯಾಂಕಿಗೆ 1 ಕೆಜಿ ಆಗ್ತೀವಿ, ಅಷ್ಟು ಸಫಿಷಿಯಂಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಸುಮಾರು 1,250 ಗ್ರಾಮು 1,300 ಗ್ರಾಮ್ ತನಕ ಆಗ್ತೀವಿ ಒಂದೊಂದು ಟ್ಯಾಂಕಿಗೆ. ಹಿಂಗಾಗಿ ಸುಮಾರು 13-14 ಈಗ ಸದ್ಯ. ಆಮೇಲೆ ಇನ್ನ ಬರ್ತಾ ಬರ್ತಾ ಹೆಂಗ ಮೀನುಗಳು ದೊಡ್ಡವಾತಾವ ಆ ರೀತಿ ನಾವು ಜಾಸ್ತಿ ಹೆಚ್ಚಂತ ಹೋಗ್ಬೇಕು. ಈ ಒಂದು ಮುರೆಲಾ ತಳಿ ಎಷ್ಟು ದಿವಸದವರೆಗೆ ಇದು ಮೆಚುರಿಟಿ ಆಗತ್ತೆ? ನೀವು ರಾಶಿ ಮಾಡ್ಬೇಕು ಅಥವಾ ಇದನ್ನ ಕೊಯ್ಲು ಮಾಡ್ಬೇಕಾದಾಗ ಎಷ್ಟು ದಿವಸ ಇದಕ್ಕೆ ಫೀಡ್ ಹಾಕೊಂತ ಇರ್ಬೇಕು, ಹಂಗೆ ಎಷ್ಟು ತಿಂಗಳು? ಇದು ಸುಮಾರು 7-8 ತಿಂಗಳ ತನಕ ಅಂತ ಹೇಳಕತ್ತಾರ ಅವರು. ನಾವು 800 ಗ್ರಾಮು 1 ಕೆಜಿ ಆದ ತಕ್ಷಣಕ್ಕೆ ನಾವು ಇದನ್ನ ಮಾರಾಟಕ್ಕೆ ನಾವು ಕೊಡಬಹುದು. ನೀವು ಈಗ ಎಷ್ಟು ತಿಂಗಳಾದ ಬಿಟ್ಟು ಎಷ್ಟು ಗ್ರಾಮ ಒಂದೊಂದು ಮೀನು ಆಗಬಹುದು ಅಂದಾಜ ನಿಮ್ದು? ಈಗ ನಮ್ಮದರಲ್ಲಿ ನಾವು ಹಂಗ 8 ದಿನಕ್ಕೆ 10 ದಿನಕ್ಕೆ ಏನು ನಾವು ತೊಳಿತೀವಿ, ತೊಳೆಯಾಗ ನಾವು ಕಂಪಲ್ಸರಿ 4 ಮೀನು 5 ಮೀನು ಹಿಡಿದು ತೂಕ ಮಾಡ್ಕೊಂಡು ಎವರೇಜ್ ಏನು ಬಂತು ಅಂತ ಹಾಕ್ಯಂತೀವಿ. ಒಂದೊಂದು ಮೀನು ಸುಮಾರು ಈಗ ಸದ್ಯ ನಮಗೆ 200 ಗ್ರಾಮ್ ಮ್ಯಾಲಿಂದ 550 ಗ್ರಾಮಿನ ತನಕ ನಮ್ಮ ಇದರಲ್ಲಿ ಮೀನು ಇದಾವೆ. ಇನ್ನು ಮುಖ್ಯವಾದದ್ದು ಮೀನು ಮಾರಾಟ, ಯಾಕಂದ್ರೆ ಮುರಳ ತಳಿ ಇದು ಒಂದು ವಿಶೇಷ, ಇದರ ಸ್ಪೆಷಾಲಿಟಿ ಏನು? ನಮ್ಮ ಸ್ಥಳೀಯ ಮೀನುಗಳಿಗೆ ರುಚಿ ಇರಬಹುದು, ಇದನ್ನ ಮಾರುಕಟ್ಟೆ ವ್ಯವಸ್ಥೆಗಳು ಏನು ಅನಿಸುತ್ತೆ ನಿಮ್ಗೆ ಈ ಭಾಗದಲ್ಲಿ ಮಾರಾಟ ಆಗತ್ತೆ ಹೇಗಿದೆಲ್ಲ? ಈಗ ಈ ಭಾಗದಲ್ಲಿ ನಾವು ಹೊಸದಾಗಿ ಮಾಡಿರೋದ್ರಿಂದ ನಮ್ಗೆ ಈ ಬೆಂಗಳೂರವ್ರು ನಮ್ಗೆ ಇಲ್ಲೇ ಖರೀದಿ ಮಾಡಿಸ್ತೀವಿ ಅಂತ ಹೇಳ್ಯಾರ ಅವರು. ಈಗ ಸದ್ಯ ಅಲ್ಲೇ 300 ರೂಪಾಯಿ ಕೆ ಜಿ ನಡೆದತ್ತೆ, ನಮ್ಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೆ ಒಂದು 20 ರೂಪಾಯಿ ಕಡಿಮೆ ಆಗ್ಬೋದು ಅಂತ ಹೇಳ್ಯಾರ. ಬೇಡ, 270-280 ರಂಗೆ ನಾವು ಮಾರಾಟ ಮಾಡ್ಬೋದು. ಆಮೇಲೆ ಇಲ್ಲೇ ನಮ್ಗೆ ಹೈದರಾಬಾದ್ನೂ ಮಾರ್ಕೆಟ್ ಐತೆ, ಹೈದರಾಬಾದ್ಗೆ ನಾವರ ಹೋಗ್ಬೋದು, ಅವ್ರ ಬಂದ್ರೆ ಕೆ ಜಿಗೆ 50 ರೂಪಾಯಿನ ಕಡಿಮೆ ತಗಂತು ಅಂತಾರೆ. ನಾವು ಹೊಸದಾಗಿ ಮಾಡೋದ್ರಿಂದ ಆಮೇಲೆ ನಮಗೆ 800 ಗ್ರಾಮ್ ಆದ್ಮೇಲೆ ನಾವು ಮಾರಾಟಕ್ಕೆ ನಾವು 4 ಕಡೆ ಎಲ್ಲ ಕಡೆ ಈಗಾಗಲೇ ಕೇಳಿಕೊಡ್ಬೇಕು. ಈಗಾಗಲೇ ಎಲ್ಲರ ಸಂಪರ್ಕದಲ್ಲಿ ಇದೀವಿ, ಇನ್ನ ನಮ್ಗೆ 3 ತಿಂಗಳು ಬೇಕು ನಮ್ಗೆ. ಹಿಂಗಾಗಿ ನಾವು ಆಮೇಲೆ ಬಂದಾಗ ಮತ್ತೆ ಎಲ್ಲ ಕಡೆ ಕೇಳಿಕೊಂಡು ನಾವು ಮಾರಾಟ. 2000 ಮೀನ ಬಿಟ್ಟಂತದ್ದು ಎಲ್ಲ ಉಳ್ಕೊಂಡಿದಾವ, ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದಾವ? ಇಲ್ಲ, ಕಮ್ಮಿ ಆಗ್ಯಾವ ಸ್ವಲ್ಪ. ಮೊದಲು ಬಂದಾಗ ಒಂದು ಭಾಳ ಸತ್ತು ಅಂದ್ರೆ ದಿನಕ್ಕೆ 4-5 ಹಿಂಗ ಈ ರೀತಿ ಒಂದು 8 ದಿನದ ತನಕ, ಯಾಕಂದ್ರೆ ವಾತಾವರಣ ಚೇಂಜ್ ಆಗಿ ಅಲ್ಲಿಂದ ಇದು ಬರೋದ್ರಲ್ಲಿ. ಆಮೇಲೆ ಮೀನುಗಳೇನು ಭಾಳ ಸತ್ತಿಲ್ಲ, ಒಂದು 200-250 ಮೀನು ಮರಿಗಳು ಲಾಸ್ ಆಗಿರ್ಬೋದು. ಅಂದಾಜು ಈಗ 4 ಟ್ಯಾಂಕ್ಗಳನ್ನು ಮಾಡ್ಕೊಂಡಿರ್ತಾವೆ, ಈ ಒಂದೊಂದಕ್ಕೆ 2000 ಬಿಟ್ಟಿರಿ, 2000 ಒಂದು 200 ಆದ್ರೂ 1000 ಹೋದ್ರು ಟೋಟಲ್ ಆಗಿ ನಿಮಗೆ ಒಟ್ಟ 8000. 8000 1000 ಹೋದ್ರು ಒಂದು 7000 ಮೀನುಗಳು. 7000 ಮೀನುಗಳಿಂದ ಇಳುವರಿ ಎಷ್ಟು ಬರ್ಬೋದು ಅಂತಂತ, ಎಷ್ಟು ಟನ್ನು ಎಷ್ಟು ಕ್ವಿಂಟಾಲ್ ಆಗ್ಬೋದು ಅಂತೇಳಿ? ನಾವು ಹೊಸದಾಗಿರೋದ್ರಿಂದ ನಾವು ಅವ್ರು ಹೇಳೋದು ಒಂದೊಂದು ಕೆ ಜಿ ಬಂದರೆ 6-7 ಟನ್ ಬರ್ತಂತಾರೆ. ನಾವು ಅಷ್ಟೇ ಅಕ್ಸೆಪ್ಟ್ ಮಾಡೋಕೆ ಹೋಗಿಲ್ಲ. ಅಟ್ಲೀಸ್ಟ್ 5 ಟನ್ ಬಂತಂದ್ರೆ ನಮ್ಗೆ ಹತ್ತು 12 ಲಕ್ಷ ರೂಪಾಯಿದ ಮೀನು ಆಗುತ್ತಂತ. ನಾವು 250 ಮಾಡಿದ್ರೆ 12 ಲಕ್ಷ ಆಗುತ್ತಂತ ನಮ್ಮ ಅಂದಾಜಿನಲ್ಲಿ ನಾವು ಒಂದು 50% ಖರ್ಚು ಹೋದ್ರೆ 50% ನಮ್ಗೆ ಲಾಭ ಆಗ್ಬೋದು ಅನ್ನೋ ವಿಚಾರದಲ್ಲಿ ಈ ರೀತಿ ಹಂಗೆ ನಾವು ಮುಂದರ್ಕೊಂಡಂತ ಹೊಂಟಿವಿ ಸದ್ಯ. ನಾವೇನು ಒಳನಾಡು ಮೀನುಗಾರಿಕೆ ಒಳಗೆ ಮಾಡ್ತಿರ್ತೀವಿ, ಮೀನುಗಳನ್ನು ಬಿಟ್ಟು ಮೇಯಿಸ್ತಾ ಇರ್ತೀವಿ, ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು 1-2 ಎಕರೆಯಲ್ಲಿ ಮಾಡ್ತಾರೆ, ಇದಕ್ಕದಕ್ಕೆ ವ್ಯತ್ಯಾಸ ಏನಾಗತ್ತಂತಿರ್ತ? ಇಲ್ಲ, ಇದಕ್ಕದಕ್ಕೆ ವ್ಯತ್ಯಾಸ, ಈಗ ಸುಮಾರು 1 ಎಕರೆದಲ್ಲಿ ನಾವು ಮೀನು ಬಿಟ್ಟಿವಿ ಅಂದ್ರೆ ಅದಕ್ಕೆ ಆಹಾರ ಪದ್ಧತಿ ಆಹಾರ ಜಾಸ್ತಿ ಆಗ್ಬೇಕಾಗತ್ತೆ. ಜಾಗ ಕ್ಷೇತ್ರ ಜಾಸ್ತಿ ಇರೋದ್ರಿಂದ ಆಹಾರ ಜಾಸ್ತಿ ಆಗ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ನಮ್ಗೆ ತೊಂದರೆನೇ ಆಗ್ಬೋದು. ಇದಾದ್ರೆ ಏನು 10 ಮೀಟರ್ನಲ್ಲಿ ಅಂತ ಒಂದು ರೌಂಡಲ್ಲಿ ಹಾಕಾಕ ನಮಗೆ ಎಲ್ಲ ರೀತಿಯಿಂದ ನೋಡಿದ್ರೆ ಮೀನುಗಾರಿಕೆ ಮಾಡೋದು ನಮ್ಗೆ ಭಾಳ ಸ್ವಲ್ಪ ಶ್ರಮ ಕಡಿಮೆ ಐತೆ ಅಂತ ನನ್ನ ಅನಿಸಿಕೆ. ಹೇಗೆ ನಿಮಗೆ ಇದನ್ನೆಲ್ಲ ಒಬ್ಬರು ಸಾಕ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ? ಒಬ್ರು ಸಾಕ್ರೆ. ಆಮೇಲೆ ತೊಳೆಯಾಗ 8 ದಿನಕ್ಕೊಂದ್ಸಲ ಒಂದು 4 ಕಾಳು ಬೇಕಾಗತ್ತೆ. 8 ದಿನಕ್ಕೊಂದ್ಸಲ 8 ದಿನ 10 ದಿನಕ್ಕೆ 4 ಕಾಳು ಬೇಕಾಗತ್ತೆ. ಮತ್ತು ವಿಶೇಷವಾಗಿ ಏನು ತಂತ್ರಜ್ಞಾನಗಳನ್ನು ಅಳವಡಿಸಬೇಕು? ಯಾಕಂದ್ರೆ ನಮ್ಮ ನೀರಿಂದ ಟೆಸ್ಟ್ ಮಾಡ್ತಾ ಇರಬೇಕು, ಆಕ್ಸಿಜನ್ ಕಡಿಮೆ ಆಗದಂತಾರ, ಏನೇನೋ ಸಮಸ್ಯೆ ಆಗ್ತವೆ, ನೀರು ಕ್ವಾಲಿಟಿನೂ ಚೆನ್ನಾಗಿರ್ಬೇಕಂತಾರ, ಇದೆಲ್ಲ ಹೇಗೆ ಮಾಡ್ತೀರಿ? ಮತ್ತೆ ಇದಕ್ಕೆಲ್ಲ ನಾವು ಥರ್ಮೋಮೀಟರ್ ತಂದ್ವಿ, ಅವೆಲ್ಲ ಟೆಸ್ಟ್ ಮಾಡ್ತೀವಿ. PHP ಏನೈತೆ ಎಲ್ಲ ಟೆಸ್ಟ್ ಮಾಡಲೇಬೇಕು, ಎಷ್ಟು ಮಾಡ್ತೀವಿ. ಈಗ ಆಕ್ಸಿಜನ್ ನೀರೆಲ್ಲ ರೌಂಡ್ ಇದಾಗ್ತಿರ್ಬೇಕು, ಆಕ್ಸಿಜನ್ ಸಪ್ಲೈ ಮಾಡ್ಲಿಕ್ಕೆ ಮಷಿನ್ಗಳು ಬರ್ತಾವೆ ಕೆಲವೊಂದು? ಈಗ ಇಲ್ಲ, ಈಗ ನಾವು 2-2 HP ಮೋಟರ್ನ ಚಾಲು ಮಾಡಿಬಿಟ್ರೆ ಎಲ್ಲ ಪೈಪ್ ಲೈನ್ ಮಾಡಿಬಿಟ್ಟಿವಿ ಸುತ್ತ, ಆ ಪೈಪ್ ಲೈನ್ನಲ್ಲೇ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅವಕ್ಕೆಲ್ಲ ಗಾಳಿ ಹೋಗಾಕ ಎಲ್ಲ ಇದಕ್ಕೆ ಹಾಕಿಕೊಂಡು ನಾವು ಅದರಲ್ಲೇ ಇದನ್ನ ಮಾಡ್ತೀವಿ. ಅಂದ್ರೆ ಇದಕ್ಕೆ ಈ ಒಂದು ಮುರೆಲ ತಳಿಗೆ ಒಂದು ಫೀಡ್ ಅನ್ನ ಕೊಡದ್ ಬಿಟ್ರೆ ಮತ್ತೆ ಬೇರೆ ಏನು ಕೊಡಬೇಕಾಗಿಲ್ಲ? 2-3 ಫೀಡ್ ಕೊಟ್ಟರೆ ಸಾಕು ಇದಕ್ಕೆ? 3 ಫೀಡ್ ಕೊಡಬೇಕು. ಆಮೇಲೆ ಒಂದು ಏನೈತೆ, ವಿಟಮಿನ್ ಸಿ ಅಂತೇಳಿ ಒಂದು ವಾರಕ್ಕೊಂದ್ಸಲ ಅದರಲ್ಲಿ ನಾವು ವಿಟಮಿನ್ ಸಿನ ಮೊದಲು 1-2 ಗ್ರಾಮ್ ಹಿಂಗ್ ಕಲಿಸ್ತಿದ್ವಿ ಒಂದೊಂದು ಟ್ಯಾಂಕಿಗೆ. ಈಗ 5-6 ಗ್ರಾಮ್ ಕಲಿಸಿ ವಿಟಮಿನ್ ಸಿ ಒಂದು ವಾರಕ್ಕೊಂದ್ಸಲ ಕೊಟ್ಟರೆ ಸಾಕದು ವಿಟಮಿನ್ ಸಿ. ಇನ್ನೊಂದು ಎಕೋಜಿಮ್ ಅಂತ ಬರ್ತಾ, ಅದು 15 ದಿನಕ್ಕೊಂದ್ಸಲ ಕೊಡ್ತೀವಿ. ಅದು 15 ದಿನಕ್ಕೊಂದ್ಸಲ ಅದನ್ನು ಇದೇ ಪ್ರಮಾಣದಲ್ಲಿ ಮೊದಲು ಸಣ್ಣ ಇದ್ದಾಗ 2 ಗ್ರಾಮ್ ಒಂದೊಂದು ಟ್ಯಾಂಕಿ ಓದುತ್ತು, ಈಗ 6-7 ಗ್ರಾಮ್ ಅದನ್ನು ತೂಕ ಮಾಡಿ ಕೊಡ್ತೀವಿ. ಹೇಗೆ ಏನು ಸಮಸ್ಯೆಗಳು ಬಂತಾ? ಈಗ ಬಯೋಫ್ಲಾಕ್ ಹೊಸದಿದೆ, ಹೊಸ ಪದ್ಧತಿ ನಿಮ್ದು ಮಾಡ್ತಾ ಇರೋದು, ಒಳ್ಳೆ ಒಂದು ಹೊಸ ಪದ್ಧತಿಗೆ ತಾವು ಕಾಲಿಟ್ಟಿದ್ದೀರಿ, ಏನು ನಿಮಗೆ ಇದರಲ್ಲಿ ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದೀರಿ? ಇದರಲ್ಲಿ ಸಮಸ್ಯೆ ಅನ್ನಕ್ಕೆ ಏನಿಲ್ಲ, ನಮ್ಗೆ ಗಲೀಜು ಜಾಸ್ತಿ ಆಗೋದ್ರಿಂದ ತೊಳೆದೇ ನಮ್ಗೆ ದೊಡ್ಡ ಸಮಸ್ಯೆ ಆಗೈತೆ. ಉಳಿದಂತೆ ನಮ್ಗೇನು ಅಂತ ಪರಿ ಏನು ಇದರಲ್ಲಿ ಇಲ್ಲ. ಮತ್ತೆ ಎಲ್ಲ ತುಟ್ಟಿ ಇದ್ರೆ 15 ರೂಪಾಯಿಗೆ ಒಂದು ಮೀನು ಬಿದ್ದಿರೋದ್ರಿಂದ ಸುಮಾರು 120,000 ಮೀನಕ್ಕೆ ಕೊಟ್ಟಿವಿ. ಫೀಡ್ ಅಂತೂ ಈಗ ಆಗಲೇ ಸುಮಾರು 2.5-3 ಲಕ್ಷ ಫೀಡ್ ಹಾಕಿವಿ ಈಗ. ಈಗ ಮುಂದೆ ಮತ್ತಿನ್ನ 2.5-3 ಲಕ್ಷ ಮೇಲೆ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಏನು ರೋಗ ಅಂತವೇನಾದ್ರು ಗಮನಿಸಿದ್ರೆ, ಏನಾದ್ರೆ ಸಮಸ್ಯೆಗಳಂತ ರೋಗಗಳು? ಈಗ ಸಣ್ಣ ಪುಟ್ಟ ರೋಗಗಳು, ಇದು ಏನು ಅಂತ ರೋಗದ ಲಕ್ಷಣಗಳಿಲ್ಲ. ಈಗ ಒಂದು ಮೀನು ಸತ್ತಿತ್ತು, ಸತ್ತಿದ್ದು ಅದನ್ನು ತೆಗೆದು ಈಗಾಗಲೇ ನಮ್ಮ ಕನ್ಸಲ್ಟೆಂಟ್ನವ್ರಿಗೆ ಕಳಿಸಿದ್ರೆ ಅದೇನು ಅಂತ ಇದು ಅಲ್ಲ, ಅದಕ್ಕೊಂದು ಔಷಧ ಹಾಕ್ತು ಅಂದರ ಆ ಔಷಧ ಹಾಕಿದ್ರೆ ಅದೆಲ್ಲ ಸರಿ ಹೋಗುತ್ತೆ. ನೀರಿನಲ್ಲಿ ಹಾಕಿಬಿಟ್ರಂದ್ರೆ ಆ ಔಷಧಕ್ಕೆ ಇದು ಹೋಗುತ್ತೆ. ಮೊದಲನೇ ವಾರ ಇದು ಪ್ರಯೋಗಾತ್ಮಕ, ನಿನ್ನ ನೆಕ್ಸ್ಟ್ ಬಿಡಬೇಕಾದ್ರೆ ನಿಮಗೆ ಒಳ್ಳೆ ಒಂದು ಅನುಭವ ಆಗಿರುತ್ತೆ, ಯಾವ ರೀತಿ ಮಾಡಬೇಕು ಏನಾದ್ರು ಪರ್ಫೆಕ್ಟ್ ಆಗಿಬಿಟ್ಟಿರ್ತಾವ? ಅಲ್ಲ, ಇನ್ನ ಒಂದು ವರ್ಷ ಆಯ್ತಂದ್ರೆ, ಇನ್ನ ಒಂದು 3-4 ತಿಂಗಳು ಆಯ್ತಂದ್ರೆ ನಮ್ಮ ಕೈಯಾಗ ಒಂದು ಬೆಳೆ ಬಂತಂದ್ರೆ ನಮ್ಗೂ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗುತ್ತೆ ಬರುತ್ತೆ. ಯಾಕಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಸುಮಾರು 25 ಲಕ್ಷ ತನಕ ಆಗುತ್ತೆ ನಮ್ಗೆ. ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಪ್ರತಿಫಲ ಸಿಕ್ಕ್ರೆ ಅಂದ್ರೆ ಏನು ತೊಂದಿರಲ್ಲ ಅಂತ ನಮ್ಮ ಅನಿಸಿಕೆ. ಏನ್ ಹೇಳ್ತೀರಿ ಈಗ ಇತ್ತೀಚೆಗೆ ಬಹಳಷ್ಟು ಜನ ಹೋಗಿ ನೋಡ್ತಾ ಇದಾರೆ ಬಯೋಫ್ಲಾಕ್ ಮಾಡ್ಬೇಕು ಚೆನ್ನಾಗಿರ್ತದ ಸ್ವಲ್ಪ ಜಾಗದಲ್ಲಿ, ಏನದಕ್ಕೆ 7 ಗುಂಟ ಅಂದ್ರೆ ಬಹಳಷ್ಟು ಕಡಿಮೆ ಜಾಗ, ಒಂದು 80-60 ಜಾಗದಲ್ಲಿ ಮಾಡಬಹುದು ಅಂತ ಹೇಳ್ತಿರ್ತಾರೆ. ಅಂಥವ್ರಿಗೆ ನೀವು ಏನ್ ಹೇಳ್ತೀರಿ, ಏನು ಕಿವಿ ಮಾತು ಹೇಳ್ತೀರಿ, ಏನು ಸಮಸ್ಯೆಗಳು ಗಮನಿಸ್ತೀರಿ, ಅಂತ ಸಮಸ್ಯೆಗಳು ಬರಬಾರ್ದು ಅವ್ರಿಗೆ ಅಂಥವ್ರಿಗೆ? ಅಲ್ಲ ಈಗ ಈ ಕೆಲವೊಂದು ಮೀನದ ಬುಡದ್ರಾಗ ನಮ್ದು ಇದರಲ್ಲಿ ಐತೆ, ಈ ವಿಯೆಟ್ನಾಂ ಮರಳ ಬುಡೋದ್ರಿಂದ ಇದಕ್ಕೆ ಏನು ಸಮಸ್ಯೆ ಬಹಳ ಕಡಿಮೆ. ಇದರಲ್ಲಿ ಜವಾರಿ ಮರಳ ಬಿಟ್ಟು ಅಂದ್ರ ಅದಕ್ಕೆ ಸ್ವಲ್ಪ ಜಾಸ್ತಿ ಬಯೋಫ್ಲಾಕ್ ಬೇಕು, ಎಲ್ಲ ಬೇಕು. ನಾವು ಹೊಸ್ತಾಗಿರೋದ್ರಿಂದ ಅದು ರೇಟ್ ಅನ್ನು ಜಾಸ್ತಿ ಇರುತ್ತೆ. ಇದು 300 ಇದ್ರೆ ಅದು 400 ಇರುತ್ತೆ, ಅದಕ್ಕೆ ಇದಕ್ಕೆ 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ನಮಗೆ ಇದು ಒಂದು ಸಲ ಅನುಭವ ಆಗಲಂತ ಇದನ್ನು ಮಾಡಿ ವಿಯೆಟ್ನಾಂ ಮರಳನ್ನು ಬಿಟ್ಟಿವಿ, ಇನ್ನೊಂದು ಸಲಕ್ಕೆ ನಾವು ಜವಾರಿ ಮರಳನ್ನು ಬಿಡ್ತೀವಿ. ಹೇಗೆ ಬಂದಂತ ನೀರು ಬಹಳಷ್ಟು ಸಮೃದ್ಧವಾಗಿರುತ್ತಲ್ಲ, ಮೀನೇನು ಟ್ಯಾಂಕ್ ತೊಳಿತಿರಲಿಲ್ಲ, ಆ ನೀರು ಬಹಳಷ್ಟು ಸಮೃದ್ಧವಾಗಿರೋದನ್ನ ಹೇಗೆ ಬಳಕೆ ಮಾಡ್ತೀರಿ? ಇಲ್ಲ ಅದು ನಾವು ಬಯೋಡೈಜೆಸ್ಟ್ ಮಾಡಿವಿ, ಆ ಎಲ್ಲ ಟ್ಯಾಂಕಿನ ನೀರು ಬಯೋಡೈಜೆಸ್ಟ್ ಗೊತ್ತಾವ. ಬಯೋಡೈಜೆಸ್ಟ್ ನಲ್ಲಿ ನಾವು ಒಂದು ಮೋಟರ್ ಕುಂದಿರಿಸಿವಿ ಕೆಳಗೆ, ಆ ಮೋಟರ್ದಿಂದ ನಾವು ಹೊಲಗಳಿಗೆ ನೀರು ಹರಿಸ್ತೀವಿ, ಪೈಪ್ ಮುಖಾಂತರ ಹೊಲಗಳಿಗೆ ನೀರು ಹರಿಸ್ತೀವಿ. ಒಳ್ಳೆ ಇದು. ಈ ನೋಡ್ರಿ, ಮೀನು ಸಾಕಾಣಿಕೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆ, ಇಲಾಖೆಯವರು ಸಾಕಷ್ಟು ಪ್ರೋತ್ಸಾಹನ ಸಬ್ಸಿಡಿ ಇದೆ ಸಾಕಷ್ಟು, ಅದ್ರದ್ದು ಉಪಯೋಗ ಪಡ್ಕೊತಾ ಇದ್ದೀರಾ? ಇಲ್ಲ ಅದ್ರ ಉಪಯೋಗ ಪಡ್ಕೊತೀವಿ, ಇನ್ನ ನಮ್ಗೆ ಸಬ್ಸಿಡಿ ರಿಲೀಸ್ ಆಗಿಲ್ಲ. ಈಗಾಗಲೇ ನಮ್ಗೆ ಸುಮಾರಿಗೆ ಎಲ್ಲ ಬಿಲ್ ಗಿಲ್ ಎಲ್ಲ ಸಬ್ಮಿಟ್ ಮಾಡಿವಿ, ಈಗಾಗಲೇ ಸ್ವಲ್ಪ ಬಿಲ್ ಮುಂದಿನ ವಾರದಲ್ಲಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಅದು ನಮ್ಗೆ 60%-40% ಅಂತ ಐತೆ, SC/ST ಮಹಿಳೆಗೆ 60%, ಜನರಲ್ಲಿಗೆ 40% ಐತೆ. ನಾವು ಹೆಣ್ಮಕ್ಳ ಹೆಸರಿಂದ ಮಾಡೋದ್ರಿಂದ 25 ಲಕ್ಷ ರೂಪಾಯಿ ನಮ್ಮದು ಪ್ರಾಜೆಕ್ಟ್, ನಮಗೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಬರ್ಬೋದು ಅಂತ ನಮ್ಮ ಕಾನ್ಸೆಪ್ಟ್. ಹೇಗೆ ಲಿಂಗಸೂರು ಭಾಗದಲ್ಲಿ ಸಾಕಷ್ಟು ಜನ ಮಾಡಿದಾರೆ ಈ ಬಯೋಫ್ಲಾಕನ್ನ ಅಥವಾ? ಇಲ್ಲ ಈಗ ನಾವೇ 4 ಮಂದಿ ಕೂಡ್ಕೊಂಡು, ನಾವು ಎಲ್ಲ ದೋಸ್ತರು ಕೂಡ್ಕೊಂಡು 4 ಮಂದಿ ಮಾಡಿವಿ ನಾವಾಗಲೇ ಒಬ್ರಿಗೊಬ್ರು. ಅಂದ್ರೆ ಇದನ್ನ ಮಾಡೋದ್ರಿಂದ ನಮಗೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಇರ್ತೈತೆ, ಹಂಚಿಕೆನಕ್ಕೆ ಇರ್ತ. ಆ ರೀತಿಯಾಗಿ ನಾವು 4 ಮಂದಿ ಮಾಡಿವಿ, 4 ಮಂದಿ ಒಂದೇ ಸಲಕ್ಕೆ ತರಿಸಿವಿ, ಒಂದೇ ಸಲಕ್ಕೆ ಮಾರಾಟ ಮಾಡ್ಬೇಕು, ಮಾರಾಟ ಮಾಡಕ್ ಬಂತು ಎಲ್ಲದಕ್ಕೂ ಬಂತು ಅಂತಂದು ನಾವು ಈ ರೀತಿಯಾಗಿ 4 ಮಂದಿ ಕೂಡ್ಕೊಂಡು ಮಾಡಿವಿ. ಒಳ್ಳೇದು ಅಮರಗುಂಡಪ್ಪ ಅವರೇ, ಹೇಗೆ ಅನಿಸ್ತದೆ ನಿಮಗೆ ಕೊನೆಯದಾಗಿ, ಏನ್ ಹೇಳ್ತೀರಿ, ನಿಮಗೆ ಒಳ್ಳೆ ಕಾನ್ಫಿಡೆಂಟ್ ಇದೆಯಾ, ಖಂಡಿತ ನಮಗೆ ಒಳ್ಳೆ ಫಸಲ್ ತೆಗಿತೀನಿ, ಒಳ್ಳೆ ಬೆಳೆ ಬರ್ತದ ಅಂತೇಳಿ? ಈಗ ನಮ್ಗೇನು ಈಗಾಗಲೇ ನೋಡೋದ್ರಿಂದ, ಈಗಾಗಲೇ 4 ತಿಂಗಳ ಮೇಲೆ ಆಗೋದ್ರಿಂದ ನಮ್ಗೆ ಬೆಳೆ ಬರ್ತಂತ ನಮ್ಗೆ ಭರವಸೆ ಇದೆ. ಆದ್ರೆ ನಮ್ಗೆ ರೇಟ್ ಸಿಕ್ತಂದ್ರ ಒಳ್ಳೆ ಬೆಳೆ 20 ಟನ್ ಮೀನು ಬೆಂಗಳೂರು ಸುತ್ತ ಭಾಳ ಮಾಡ್ಯಾರ ಬಯೋಫ್ರಕ್ನಲ್ಲಿ, ನಮ್ಮ ಮರಳನೇ ಹಾಕ್ಯಾರ, ಈಗಾಗಲೇ 300 ರಂಗೆ ಖರೀದಿ ಆಗೈತೆ. ನಮ್ಗೆ ಅವ್ರೇನಂತಾರೆ, ನಿಮ್ಮದು ಬಂತಂದ್ರೆ ನಿಮ್ಗೆ 1 20 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಮ್ಮಿ ಆಗಿ 280 ಸಿಕ್ತಂದ್ರು ನಮ್ಗೆ ಭಾಳ ಒಳ್ಳೆ ಇದು. ಕನಿಷ್ಠ ಅಂದ್ರೆ ನಮ್ಗೆ 1 ಕೆಜಿ ಮೀನು ಮಾಡ್ಬೇಕಾದ್ರೆ 150 ರೂಪಾಯಿ ಖರ್ಚು ಬರುತ್ತೆ. ನಾವೆಲ್ಲ ಅದನ್ನ ಲೆಕ್ಕ ಇಡಕತ್ತೀವಿ. ಈಗ ಅವರು 100 ರೂಪಾಯಿ ಅಂತ ಹೇಳ್ಯಾರ ನಮಗೆ ಮೀನು ಕೊಟ್ಟಾರು, ನಮಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತಂತ ನಮ್ಗೆ ಅನ್ಸಕ್ಕಿತ್ತೈತೆ. ಈಗ ಆ ರೀತಿ ಹೋದ್ರು ನಮ್ಗೆ 120-130 ರೂಪಾಯಿ ಕೆಜಿ ಉಳಿತೆ ಅಂದ್ರೆ ನಮ್ಮ ರೈತರಿಗೆ ಹೆಚ್ಚಿನ ಇರೋದು 6-7 ಗುಂಟೆಯಲ್ಲಿ ಅಭ್ಯಾಸ ಹಾಕಿದ್ರು ದೊಡ್ಡ ಮತ್ತೆ ಬೇರೆ ಕೆಲಸನೂ ಮಾಡ್ಬೋದು ಮೀನುಗಳು ಹುಡ್ಕಂತ ಇರ್ಬೋದು. ಒಳ್ಳೇದು ಅಮರಗೊಂಡಪ್ಪ, ಇದುವರೆಗೆ ನಿಮ್ಮ ಬಯೋಫ್ಲಾಕ್ ಒಂದು ಪದ್ಧತಿ ಒಳಗೆ 7 ಗುಂಟ ಜಾಗದಲ್ಲಿ ಸುಮಾರು 4 ಟ್ಯಾಂಕನ್ನು ಮಾಡ್ಕೊಂಡು ಒಂದು ಟ್ಯಾಂಕಿಗೆ 2,000 ಮೀನು ಮರಿಗಳನ್ನು ವಿಯೆಟ್ನಾಂ ಮರುಳ ಈ ಒಂದು ಬಿಟ್ಟಿದ್ದೀರಿ. ಒಳ್ಳೆ ರೀತಿಯಿಂದ ಇಳುವರಿ ಬರಲಿ, ನಿಮ್ಮ ಅನುಭವಗಳು ಇತರ ರೈತರಿಗೆ ನೋಡ್ಕೊಂಡ್ಬಿಟ್ಟು ರೈತರು ಮಾಡೋದಿದ್ರೆ ಮೊದಲು ಪರಿಶೀಲನೆ ಮಾಡ್ಕೊಂಡು ಮಾಡಬೇಕು, ಒಳ್ಳೆ ರೀತಿಯಿಂದ ಫಸಲು ಬರಲಿ ಅಂತೇಳಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಹಾರೈಸ್ತೀವಿ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಮಸ್ಕಿ ತಾಲೂಕಿನ ಮಿಟೇಕಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಅಮರಗುಂಡಪ್ಪ ಅವರ ಬಯೋಫ್ಲಾಂಕ್ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆಯ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರು ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11-12 ಮತ್ತು ದ್ವಿದಳ ಧಾನ್ಯಗಳ ತೇವಾಂಶ 9% ಹಾಗೂ ಎಣ್ಣೆ ಕಾಳುಗಳ ಬೆಳೆಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳ ತೇವಾಂಶ 5-6% ಇದರಿಂದ ಹೆಚ್ಚು ದಿನಗಳು ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆ ಇದನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆ ರಾಶಿಯಾದ ನಂತರ ಈ ಭೂಮಿಯನ್ನು ಚೆನ್ನಾಗಿ ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟರಿಜಿಯಂ ಅನಿಸೋಪ್ಲಿಯೆ ಅಥವಾ 2 ಗ್ರಾಂ ಮೆಟರಿಜಿಯಂ ರಿಲೇ ಜೈವಿಕ ಶಿಲೀಂದ್ರನಾಶಕ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳನ್ನು ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಆಗುವ ಹಾನಿಯನ್ನು ತಪ್ಪಿಸಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಗ್ರಾಂ ಹೆಕ್ಸಾಕೋನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೋನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ರೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ರೈತ ಬಾಂಧವರು ಸಾಸಿವೆ ಬೆಳೆಯನ್ನು ಬೆಳ್ಕೋಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಹಲವೆಡೆ ಭತ್ತದ ಬಣವೆಯನ್ನು ಹಾಕುವ ಪೂರ್ವದಲ್ಲಿ ಬಿಸಿಲಿನಲ್ಲಿ ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಗಳಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಣೆ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರ ಕಳಿಸಿದ ಈ ದಿನದ ಪೇಟೆ ಧಾರಣೆ, ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗರಿ ಕ್ವಿಂಟಾಲಿಗೆ ಕನಿಷ್ಠ 7,450 ರೂಪಾಯಿಗಳಿಂದ 7,550 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ಸ್ಥಳೀಯ 7,000 ರೂಪಾಯಿಯಿಂದ 8,000 ರೂಪಾಯಿಗಳು, ಜೋಳ ಹೈಬ್ರಿಡ್ 2,500 ರೂಪಾಯಿಗಳು. ಇನ್ನು ಭತ್ತ ಹಳೆ ಸೋನಮುಸುರಿ

ಪಾರ್ವತಿ ಪರಮೇಶ ಅವರ ಬಾಯಿ ಕೂಡಿ ಶಾಸಿಗೆ ಹೊಂಟರವರು ಪಾರ್ವತಿ ಪರಮೇಶ ಅವರ ಇಬ್ಬರ ಕೂಡಿ ಶಾಸಿಗೆ ಹೊಂಟರವರು ಗಂಧವ ವಾತ್ಸಲಿಂಕೆ ಪರ್ವತಿ ನಿನ್ನ ಮಾನ ಜೈವಾಗಲೇ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲಿ ಎಣ್ಣದರೆ ವಾತ್ಸಲಿಕೆ ಪರ್ವತಿ ನಿನ್ನ ಮಾನ ಜೈವಾಗಲೇ ಎಣ್ಣನ್ನ ಹಾಸಲಿಕ್ಕೆ ಪಾರ್ವತಿ ನಿಮ್ಮನ ಜೈವಾಗಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ಕಳಸನ ಉಡಸಲಿಕ್ಕೆ ಪಾರ್ವತಿ ನಿಮ್ಮನ ಜೈವಾಗಲೇಯ ಕಳಸನ್ನ ಮುಡಸಲಿಕ್ಕೆ ಪರ್ವತಿ ನಿನ್ನ ಮಾನೆ ಜೈವಾಗಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ಇಲ್ಲದರೆ ಕೊಡಲಿಕ್ಕೆ ಪರ್ವತಿ ನಿನ್ನ ಮಾನೆ ಜೈವಾಗಲೇಯ ಇಲ್ಲದರೆ ಕೊಡಲಿಕ್ಕೆ ಪರ್ವತಿ ನಿನ್ನ ಮಾನೆ ಜೈವಾಗಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ಉಡಿಯನ ತುಂಬಲಿಕ್ಕೆ ಪರ್ವತಿ ನಿನ್ನ ಮಾನೆ ಜೈವಾಗಲೇಯ ಉಡಿಯನ ತುಂಬಲಿಕ್ಕೆ ಪರ್ವತಿ ನಿನ್ನ ಮಾನೆ ಜೈವಾಗಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ನಾಗಾಲೋಕದವರು ದೇವಾಲೋಕದವರು ಶೋಭಾನ ಪಾಡತಿರಲೇಯ ಶೋಭಾನ ಕಮದಲು ಯಾರ ನಾನೇನಿಗೆ ಶೋಭಾನ ಕಮದಲು ಯಾರ ನಾನೇನಿಬೇಕೆ ಗುರುವೇ ನಾಗೈ ನಾನೇನಿಬೇಕೆ ಶೋಭಾನ ಕಮದಲು ಯಾರ ನಾನೇನಿಬೇಕೆ ಗುರುವೇ ನಾಗೈ ನಾನೇನಿಬೇಕೆ ಗುರುವೇ ನಾಗೈ ನಾನನಿಯಲಿ ಬಾರಂದೋ ಮರುಳೋಸಿದ್ದೈ ನಾನೆನೋದೇನೆ ಗುರುವೇ ನಾಗೈ ನಾನನಿಯಲಿ ಬಾರಂದೋ ಮರುಳೋಸಿದ್ದೈ ನಾನೆನೋದೇನೆ ಹಂದೊಳ್ಳೋರಿಗೆ ಚಂದೊಳ್ಳದ ಕುಲಕರಣಿ ಚಂದ್ರನೀನಪ್ಪ ಮಟೋಪತಿಯ ಹಂದೊಳ್ಳೋರಿಗೆ ಚಂದೊಳ್ಳದ ಕುಲಕರ್ಣಿ ಚಂದ್ರ ನೀನಪ್ಪ ಮಠೋಪತಿಯ ಚಂದ್ರ ನೀನಪ್ಪ ಮಠಪತಿ ಬಸಣ್ಣಾಗೆ ಛಾಯಾದಿಳೆ ಓ ಕೊಡೂರಣ್ಣು ಚಂದ್ರ ನೀನಪ್ಪ ಮಠಪತಿ ಬಸಯ್ಯಾಗೆ ಛಾಯಾದಿಳೆ ಓ ಕೊಡೂರಣ್ಣು ಎದರ ಗಮ್ಮ ಕಾರನ ಕರಿಬೇಕೆಯ ಊರೇ ಗೌಡರ ನಾ ಕರಿಬೇಕೆಯ ಎದರ ಗಮ್ಮ ಕಾರನ ಕರಿಬೇಕೆಯ ಊರೇ ಗೌಡರ ನಾ ಕರಿಬೇಕೆಯ ಊರೇ ಗೌಡರ ನಾ ಕರಿಬೇಕತಿ ಮರಡಿ ಗೌಡ ಜಾಡೆ ಜಮಕಾನ ಹಸೂರಣ ಊರೇ ಗೌಡರ ನಾ ಕರಿಬೇಕತಿ ಮರಡಿ ಗೌಡ ಜಾಡೆ ಜಮಕಾನ ಹಸೂರಣ ಬಳ್ಳಾರಿ ದೌರೆ ಬೆಳ್ಳಿ ಕಾಟಣಿ ದೌರೆ ಕಳ್ಳಿಯ ಮ್ಯಾಲೆ ವಸು ಮಂದಿ ಬಳ್ಳಾರಿ ದೌರೆ ಬೆಳ್ಳಿ ಕಾಟಣಿ ದೌರೆ ಹಳ್ಳಿಯ ಮ್ಯಾಲೆ ವಸು ಮಂದಿ ಹಳ್ಳಿಯ ಮ್ಯಾಲೆ ಹೊಸ ಮಂದಿ ಬೀಗರಿಗೆ ಜಾಡಿ ಜಮಕಾನ ಸೂರಣ ಅಳಿಯ ಮ್ಯಾಲೆ ಹೊಸ ಮಂದಿ ಬೀಗರಿಗೆ ಜಾಡಿ ಜಮಕಾನ ಹಸೂರನು ರಾಯಚೂರದವ್ರೆ ಚೇಟಿನ ರೂಮಲದವ್ರೆ ಕ್ವಾಟಿಯೋ ಮ್ಯಾಲೆ ವಸು ಮಂದಿ ರಾಯಚೂರದವ್ರೆ ಚೇಟಿನ ರೂಮಲದವ್ರೆ ಕ್ವಾಟಿಯೋ ಮ್ಯಾಲೆ ವಸು ಮಂದಿ ಕ್ವಾಟಿಯೋ ಮ್ಯಾಲೆ ಹೊಸ ಮಂದಿ ಬೀಗರಿಗೆ ಕಟಿ ಓಲಾಲೋ ಹಸೂರಣ್ಣು ಕ್ವಾಟಿಯೋ ಮ್ಯಾಲೆ ಹೊಸ ಮಂದಿ ಬೀಗರಿಗೆ ಕಟಿ ಓಲಾಲೋ ಹಸೂರಣ್ಣು ಕಳಸ ಇಡೋದಾಕೆ ಹಲಸಂದಿ ಮಾರ್ಯಾಕೆ ಕಳಸಿನ ಬೆಳಕೋ ಸರಿಯಲ್ಲೋ ಕಳಸ ಇಡದಾಕೆ ಹಲಸಂದು ಮಾರಾಕೆ ಕಳಸಿನ ಬೆಳಕೋ ಸರಿಗಿಲ್ಲೋ.